ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಜಣ ಇಳಿ ಸುವರ್ಣ ಅವರೇ, ಏನು ಗಾಡಿ ಬಗ್ಗೆನೆ ಯೋಚನೆ ಮಾಡ್ತಿರೋಂಗಿದೆ? ಅಲ್ಲಿ ಗಾಡಿ ನೋಡಪ್ಪ, ಕಾಣೋಂಗಿದೆಯಲ್ಲ, ನಡ್ಕೊಂಡ್ ಬಂದಿದ್ದಕ್ಕೆ ಬೇಜಾರಾ? ಇಲ್ಲ ಇಲ್ಲ, ಗಾಡಿ ನಿಲ್ಲಿಸಿದ್ವಲ್ಲ ಆ ಕಡೆ ತಿರುಗಿ ನೋಡಿದೆ. ಈಗ ಅಭ್ಯರ್ಥಿನ ನಿಮ್ಗೆ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದಿದ್ದೀನಿ. ತೋರಿಸಿ ಸರ್. ಈ ಕಡೆ ಬನ್ನಿ, ಬಂತು ನೋಡಿ, ಇದೇ ಮನೆ. ಹೌದಾ ಸರ್? ಕಮಲಕ್ಕ, ಕಮಲಕ್ಕ. ಓ ಸುಬ್ಬಣ್ಣ. ಹ್ಮ್ ಬಪ್ಪ. ಅಲ್ಲ ಕಣಪ್ಪ, ಇಷ್ಟೊತ್ತಿಗೆ ನೀನು ಹೊರಗಡೆ ಬಂದು ಶಂಕರಣ್ಣ ಬಂದೋ ರಾಜಣ್ಣ ಬಂದೋ ನೋಡ್ಬೇಕಾಗಿತ್ತು, ಇದೇನು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಿ ಇವತ್ತು? ಅಯ್ಯೋ, ಅವಾಗ್ಲಿಂದ ಬಂದ್ ನೋಡಿ ನೋಡಿ ಸಾಕಾಯ್ತು, ಈಗಷ್ಟೇ ಹಿಂಗ್ ಒಳಿಕೋದೆ ನೀ ಬಂದೆ ನೋಡು. ರಾಜಣ್ಣ ಹೇಳಿ. ಸುಬ್ಬಣ್ಣ. ಕಮಲಕ್ಕ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಇವರೇ ಕ್ಯಾಂಡಿಡೇಟ್? ಅಯ್ಯೋ ತಪ್ಪ, ಬಸಿ ತಡೀರಿ. ಇದೇನಣ್ಣ, ಯಾವ ಕ್ಯಾಂಡಿಡೇಟ್ ಅಣ್ಣ ನಾನು? ಈ ಹೇಳ್ತೀನಿ ಕಣವ, ಈಗ ರಾಜಣ್ಣ ಅವ್ರ ಪರಿಚಯ ಫಸ್ಟ್ ಮಾಡ್ಕೊಟ್ಬಿಡ್ತೀನಿ. ರಾಜಣ್ಣ ಅವರು JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಾರ್ಯಕ್ರಮ ಸಹಾಯಕರು, ಜೊತೆಗೆ ಮಣ್ಣು ವಿಜ್ಞಾನಿಗಳು. ಆಯ್ತಾ, ಇವರು ಪಕ್ಕದವರಿಗೆ ಬಂದಿದ್ರು, ಕೆಲವೊಂದು ತರಬೇತಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ಕೇಂದ್ರ ಸರ್ಕಾರದ ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂದ್ರು. ಅಯ್ಯೋ, ನಮ್ಮೂರಲ್ಲೂ ಸುಮಾರು ಜನ ಅವರೇ, ಅವ್ರನ್ನ ತರಬೇತಿಗೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಯ್ತದೆ ಅಂತ ನಿಮ್ ಮನೆಗ್ ಬಂದ್ರಲ್ಲ, ಈಗ ಅದಕ್ಕೆ ಇವರನ್ನ ಕ್ಯಾಂಡಿಡೇಟ್ ಅಂತ. ನಾನೇನೇನ ಅನ್ಕೊಂಬಿಟ್ಟೆ ಕಣಣ್ಣ, ಕ್ಯಾಂಡಿಡೇಟ್ ಅಂದ್ರೆ ನನ್ನ ಯೋಚನೆ ಎಲ್ಲೆಲ್ಗೋ ಹೊಂಟಾಯ್ತು. ಓ, ಎಲೆಕ್ಷನ್ ನಿಲ್ಲಿಸ್ತಾರೆ ಅಂತ? ಈಗ ಎಲ್ಲಿ ರಾಜಣ್ಣ ಶಂಕರಣ್ಣ ಇಬ್ರು ಬಂದಿಲ್ವಲ್ಲ? ಅದೇ ಇಷ್ಟೊತ್ತಾಯ್ತು, ಇಷ್ಟೊತ್ತಕ್ಕೆಲ್ಲ ಹೊಟ್ಟೆ ಹಸಿ ಅಂತ ಬರ್ಬೇಕು ನಮ್ ಶಂಕರಣ್ಣ. ಜೊತೆಗಾರನು ಇಲ್ಲ. ಏನಿದು ಕಮಲಕ್ಕ? ಓ ನೋಡಪ್ಪ, ಅಲ್ಲಿ ಬಂದ ಅಭ್ಯರ್ಥಿ. ತಕ್ಕಳಪ್ಪ, ಏ ಊರು ಮುಂಚೆ ಬಂದ್ ಕೂತ್ಬಿಟ್ಟಿದ್ಯಲ್ಲ ಸುಬ್ಬಣ್ಣ ನೀನು. ಅಲ್ಲ ಕಣಪ್ಪ, ನೀನ್ ಅಭ್ಯರ್ಥಿ, ನೀನ್ ಮಾಡಿದ್ಮೇಲೆ ನಾವ್ ಕಾಯ್ಲೇಬೇಕಲ್ಲ. ಏನ್ ಅಭ್ಯರ್ಥಿ, ಇದ್ಯಾರ ಜೊತೆ ಬೇರೆ ಬಂದ್ ಕೂತವ್ರೆ? ರಾಜಣ್ಣವ್ರೆ, ನೀವು ಕ್ಯಾಂಡಿಡೇಟು ಈ ಕಡೆಗೆಲ್ಲ, ಈಗ ಬತ್ತಾವನ್ ನೋಡಿ, ಅವನೇ ಕ್ಯಾಂಡಿಡೇಟ್. ಯಾರು? ರಾಜಣ್ಣ. ಇವ್ರ ಹೆಸರು ರಾಜಣ್ಣ ಅಂತಲೇ. ನಿಮ್ಮ ಹೆಸರೇ? ನನ್ನ ಹೆಸರು. ಸರ್ವಾಯ್ತು. ನೀನು ಬರೀ ರಾಜಣ್ಣ, ಇವರು JG ರಾಜಣ್ಣ. ಓ ಸರಿ ಸರಿ ಸರಿ, ಅಷ್ಟೇ ಕಣ ವ್ಯತ್ಯಾಸ. ಈಗ ರಾಜಣ್ಣ, ಏನ್ ಕರ್ಕೊಂಡ್ ಬಂದಿದ್ದೀಪ್ಪ ಇವ್ರನೀಗ? ಹೇಳಿ ಸುಬ್ಬಣ್ಣರೇ. ಅದೇ ಹೇಳನ್ನಲ್ಲಪ್ಪ, ನೀನೇ ಅಭ್ಯರ್ಥಿ ಅಂತ. ಏನವ ಇದು ಅಭ್ಯರ್ಥಿ ಅಂದ್ರೆ? ಹೆಂಗನ್ಬಿಟ್ಟೇನೇನೋ ಆಸೆ ಪಟ್ಕೊಂಡ್ಬಿಡ. ಯಾವ್ದು ಕಣ ಅಭ್ಯರ್ಥಿ? ತೆಂಗಿನ ಮರ ಹತ್ತಕ್ಕೆ. ತೆಂಗಿನ ಮರ ಹತ್ತಕ್ಕೆ ತರಬೇತಿಗೆ. ಇದ್ಯಾಕೆ ಒಗ್ಟೊಗ್ಟಾಗ ಮಾತಾಡ್ತಿದ್ದಿಲ್ಲ ಇವತ್ತು ಸುಬ್ಬಣ್ಣ? ತೆಂಗಿನ ಮರ ಕಮಲಕ್ಕ ಏನಾರು ಮಾಡಿ ಕೊಟ್ಬಿಟ್ಲ ನಾನು ಬರಕ್ಕೆ ಮುಂಚೆ? ಈಗಷ್ಟೇ ಬಂದಿರೋದು, ನಾನು ಏನ್ ಮಾಡ್ಕೊಳ್ಳೋ ಮಾತಾಡ್ತಿರೋದು ನೋಡಿದ್ರೆ ಏನೋ ನೀವು ಮಾಡ್ಕೊಟ್ಟಿರಂಗದೆ. ಅಲ್ಲ ಕಣಪ್ಪ, ತೆಂಗಿನ ಮರ ಹತ್ತಕ್ಕೆ ನೀನು ನಮ್ಮ ಊರ ಅಭ್ಯರ್ಥಿ. ಓ, ಏನ್ ಹಿಂಗಂತ ಇದೆ, ಏನ್ ಸಮಾಚಾರ ರಾಜಣ್ಣ? ಇವನು ರಾಜಣ್ಣೆ, ನಮ್ ಊರ್ಗೆ ಬಹಳ ಒಂದು ಚಟುವಟಿಕೆ ಇಂದಿರೋ ಹುಡುಗ. ಆದ್ರೆ ಇವನು ಆ ಗುರು ಏನಾದ್ರು ಇದ್ರೆ ವಸಿ ಆ ಕಡೆ ಈ ಕಡೆ ಹೋಗ್ಬಿಡ್ತಾನೆ. ಅದು ಇವನಾಗಿ ಇವನು ಹೋಗಕ್ಕಿಲ್ಲ, ಗುರು ಜೊತೆ ವಸೆ ಸಹವಾಸ ಹಂಗಿದೆ, ಗುರು ಹಿಂದೆ ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ಒಳ್ಳೆ ಶಿಷ್ಯನೇ, ನೀವನ್ನೇ ನಾನು ಹೇಳಿದ್ದು ನೋಡಿದ್ರೆ ಒಳ್ಳೆ ಅಭ್ಯರ್ಥಿ ಅಂತ ಕಾಣಿಸುತ್ತೆ. ಈಗ ರಾಜಣ್ಣ ಏನ್ ಗೊತ್ತಾ, JSS ಕೃಷಿ ವಿಜ್ಞಾನ ಕೇಂದ್ರ ಇಲ್ವೇನಪ್ಪ ಸುತ್ತೂರಿನಲ್ಲಿ, ಅಲ್ಲಿ ಸ್ಕಿಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಕೆಲವೊಂದು ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾವ್ರೆ. ಸರಿ, ಈಗ ಇನ್ನೊಂದು 15 ದಿವಸದಲ್ಲೇನೆ ಹಬ್ಬ ಕಳೀತಿದ್ದಂಗೆನೆ ಒಂದ್ ತರಬೇತಿ ಮಾಡ್ತಾವ್ರೆ, ಅದು ತೆಂಗಿನ ಮರ ಹತ್ತೋ ತರಬೇತಿ. ಸ್ಕಿಲ್ ಇಂಡಿಯಾ ಅಂದ್ರೆ ಅದೇ ನಮ್ ಯುವಕರಿಗಿರೋ ಕಾರ್ಯಕ್ರಮ. ಹೌದ್ ಕಣಪ್ಪ, ನಿನ್ನಂತವ್ರಿಗೆ ಅದಕ್ಕೆ ನೀನ್ ಅಭ್ಯರ್ಥಿ ಮಾಡಿರೋದ್ ನಾವು. ಇನ್ನೇನ್ ನಿಮ್ಮ ಗುರುನ್ ಕಳ್ಸಲ? ಯಾವೆಲ್ಲ ಹೋದನು, ಹೋಗುವಂದ್ರು ಹೋದ್ರಂತಾನೆ ಅವನು. ನೋಡು, ನಿನಗ್ ತರಬೇತಿ ತಗೊಂಡ್ಬಿಟ್ರೆ ನನಗ್ ನೆಮ್ಮದಿ. ಯಾಕವ್ವ, ಈಗ ನಮ್ ತೆಂಗಿನ ಮರದಲ್ಲಿ ಕಾಯಿ ಕೀಳಕ್ ಅವ್ರನ್ನ ಕರಿಬೇಕಾಗಿತ್ತ? ಈಗ ನಮ್ ರಾಜಣ್ಣ ಇರ್ಬೇಕಾದ್ರೆ ಏನ್ ಭಯ? ಶಂಕರಣ್ಣ ಮಾತ್ನಲ್ಲೇ ತೆಂಗಿನ ಮರ ಹತ್ತಿಸ್ತಾನ ಅವನು. ಹತ್ತಿಸ್ತಾನ ಇರ್ತಾನೆ ಬಿಡು. ಈಗ ನೀನು ಮಾತ್ನಲ್ಲೇ ಅವನ್ ಜೊತೆ ಸೇರ್ಕೊಂಡು ಹತ್ತಿ ಇಳಿದು ಮಾಡಿದ್ಯಾ? ಈಗ ನಿಜವಾಗ್ಲೂ ಹತ್ತಕ್ಕೆ ರಾಜಣ್ಣ ಅವ್ರು ಬಂದವ್ರೆ. ರಾಜಣ್ಣ ಅವ್ರೆ, ಹೇಳಿ ಸುಬ್ಬಣ್ಣ. ಈಗ ನಾನು ಹೇಳಕ್ಕಿಂತ ನೀವೇ ಹೇಳ್ಬಿಡಿ. ನೋಡಪ್ಪ, ಇದು ತೆಂಗಿನ ಮರ ಹತ್ತೋ ತರಬೇತಿ, ಬರೀ ಮರ ಹತ್ತದು ಇಳಿಯೋದು ಅಲ್ಲ, ಕಾಯಿನೂ ಕೀಳ್ಬೇಕು, ಮತ್ತೆ ಅಲ್ಲೇನಾದ್ರು ರೋಗ ಈಗ ಬಂದದ ನೋಡ್ಬೇಕು, ಕೀಟ ಏನಾದ್ರು ಬಂದ್ರೆ ಅಥವಾ ಬರದೇ ಇದ್ರು ಮುಂದೆ ಬರ್ದಂಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಆಮೇಲೆ ಕಿತ್ತಿರೋ ಕಾಯಿನ ಹೆಂಗ್ ಮಡಿಕಬೇಕು, ನಾಳೆ ಏನಾದ್ರು ಸಸಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಕೋಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಅಲ್ಕಣವ, ನಮ್ ಸುಬ್ಬಣ್ಣ ನೀ ಏನೋ ಮಾಡ್ಕೊಟ್ಟಿದ್ದೆ ಅವ್ನಿಗೆ ನಿಜವಾಗ್ಲೂ. ಸುಮ್ಸುಮ್ನೆ ಮರ ಹತ್ತಿ ಇಳಿಯೋದಲ್ಲ ಅಂತಾನಲ್ಲ, ಸುಮ್ಸುಮ್ನೆ ಯಾರು ಮರ ಹತ್ತಿ ಇಳಿದ್ರು? ಹಂಗಲ್ಲ, ನೀವು ಪಂದ್ಯ ಮಾಡಿರ್ತಿರಲ್ಲಪ್ಪ, ಹಂಗೆ ಪಂದ್ಯ ಗೆಲ್ಲಕ್ ಹತ್ತಿರಲ್ಲ, ಪಂದ್ಯ ಗೆಲ್ಲಕ್ಕೆ ನೀವು ಮಾಡಿರೋದ್ ನಾನ್ ನೋಡಿಲ್ವಾ? ಸರಿ ಸರಿ ಸರಿ, ವಸಿ ಅದ್ ಏನ್ ಬೇಕೋ ಕೇಳ್ಕೋ. ಯೋಳಿ ರಾಜಣ್ಣವ್ರ, ಏನ್ ತರಬೇತಿ, ಏನ್ ಸಮಾಚಾರ ಇದು? ರಾಜಣ್ಣವ್ರೆ, ಸುಬ್ಬಣ್ಣವ್ರು ಒಳ್ಳೆ ಒಂದು ಗ್ರಾಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ, ಬಹಳ ಖುಷಿ ಆಯ್ತು ನನ್ಗೆ ಗ್ರಾಮದಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟ್ ನೋಡಿ. ಈಗ ಒಂದು ತೆಂಗು ಮರ ತಕ್ಕಂತ ಒಂದು ಈ ಕೌಶಲ್ಯ ಅಭಿವೃದ್ಧಿ ಸ್ಕಿಲ್ ಇಂಡಿಯಾ ಅಂತ ನಾವೇನ್ ಹೇಳ್ತೀವಲ್ಲ, ಇದರಿಂದ ಒಂದು ತರಬೇತಿಯನ್ನ ಆಯೋಜಿಸ್ತಾ ಇದೀವಿ. ಸುಮಾರು ಈಗ 2 ವರ್ಷದಿಂದ ಈ ಒಂದು ತರಬೇತಿನ ರೈತರ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ 35 ವರ್ಷ ಒಳಗಿರ್ತಕ್ಕಂಥ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಈ ಒಂದು ತರಬೇತಿನ ಕೊಡ್ತಾ ಇದೀವಿ. ಸುಮಾರು ಒಂದು 60 ಜನಕ್ಕೆ ಈ ಒಂದು ತರಬೇತಿ ಕೊಟ್ಟಿದ್ದೀವಿ. ಎಲ್ಲಾ ಐಟ್ಲುಗಳು ಚೆನ್ನಾಗಿ ಮರ ಹತ್ತುತ್ತಿದ್ದಾರೆ, ದುಡಿತಾ ಇದ್ದಾರೆ, ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಅಂತವ್ರು ಸಾಕಷ್ಟು ಜನ ರೈತರ ಮಕ್ಕಳಿದ್ದಾರೆ. ಅಲ್ಲ, ಈ ತೆಂಗಿನ ಮರ ಹತ್ತಕ್ ತರಬೇತಿ ಕೊಡ್ತೀನಿ ಅಂತ ಹೇಳ್ತಿರಲ್ಲ ನೀವು, ಇದೇನ್ ತೆಂಗಿನ ಮರ ಹತ್ತಕ್ ಬರಕಿಲ್ಲ ಯಾರಿಗೂ ಹಳ್ಳಿಯವ್ರಿಗೆ ಅಂತಿಲ್ಲ ನೀವು? ಇಲ್ಲ ರಾಜಣ್ಣ, ಹಳ್ಳಿಲಿ ಹತ್ತುತ್ತಾರೆ ತೆಂಗಿನ ಮರ, ಅದು ವಿಶೇಷವಾಗಿ ಅದ್ರ ಬಗ್ಗೆ ಪರಿಣಿತಿ ಇರಬೇಕು. ನೀವು ಒಂದು ಎಳ್ಳೀರ್ ಕೀಳ್ಬೇಕು ಅಂದ್ರೆ ಹತ್ಬಿಟ್ಟು ಯಾರೋ ಬಂದ ಒಂದು ಎಳ್ಳೀರ್ ಕಿತ್ ಕೊಡ್ತಾರೆ, ಅವ್ರಿಗೆ ಬೇರೆ ಏನೋ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಆ ತೆಂಗಿನ ಮರ ಹತ್ತೋದ್ರ ಜೊತೆಗೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂತ ಒಂದು ಮಾಹಿತಿನೂ ಕೊಡ್ತೀವಿ. ತೆಂಗಿನ ಮರ ಏನ್ ನಿರ್ವಹಣೆ ಮಾಡೋದು, ಬೆಳೆಯುತ್ತೆ ಕಾಯಿ ಬಿಡುತ್ತೆ ಅಂತ ನೀವು ವಿಶೇಷವಾಗಿ ಹಳ್ಳಿ ಕಟ್ಟೆ ಮೇಲೆ ನಾವೆಲ್ಲ ಮಾತಾಡ್ತೀವಿ. ಬಟ್ ಅದು ಮರ ಕಾಯಿ ಬಿಡಬೇಕು ಅಂದ್ರೆ ಸಾಕಷ್ಟು ಪೋಷಕಾಂಶ ಕೊಡಬೇಕು, ರೋಗ ರುಜಿನಗಳು ಬರದಂಗ ಅದನ್ನ ಕಾಪಾಡ್ಕೋಬೇಕು. ಎಲ್ಲ ಮಾಹಿತಿನ ನಾವು ಕೊಡ್ತಾ ಹೋಗ್ತೀವಿ, ತರಬೇತಿ ಕಾರ್ಯಕ್ರಮ ಕೊಡ್ತೀವಿ. ಜೊತೆಗೆ ಒಂದು ಮಿಷಿನ್ ಹತ್ತಲಿಕ್ಕೆ ನಾವು ಅವ್ರಿಗೆ ಒಂದು ಟೂಲ್ ಹಾಕಿ ಕೊಡ್ತೀವಿ. ಅದು ಮುಖ್ಯ ಕಾರಣ, ನಾನೇ ತಿಳ್ಕೊಂಬಿಟ್ಟೆ ಕಾಲ್ಗೆ ಬಟ್ಟೆ ಸೇರಿಸ್ಕೊಂಡು ಮರಕ್ ಕಟ್ಕೊಂಡು. ಕಮಲಕ್ಕಾರ ಹೇಳ್ದಂಗೆ ಅದು ಕರೆಕ್ಟ್, ಹಳ್ಳಿ ಕಡೆ ಹಗ್ಗ ಸುತ್ತಿಕೊಂಡು ಹತ್ತಕ್ಕಂಥದ್ದು, ಆಮೇಲೆ ಅದರಿಂದ ತೊಂದರೆಗಳಾಗ್ತಕ್ಕಂಥದ್ದು ನಾವು ನೋಡಿದೀವಿ. ಇದಕ್ಕಾಗಿ ಒಂದು ವಿಶೇಷವಾಗಿ ಮಿಷಿನ್ ಬಂದಿದೆ, ಮರ ಹತ್ತಲಿಕ್ಕೆ ಸಾಕಾರ ಆಗ್ತಕ್ಕಂಥ ಮಿಷಿನ್ ಬಂದಿದೆ. ಆ ಒಂದು ಮಿಷಿನ್ 2,000-3,000 ರೂಪಾಯಿ ತಕ್ಕಲು ಆಗುತ್ತೆ. ಅದನ್ನು ವಿಶೇಷವಾಗಿ ರೈತರ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತೀವಿ. ಸೊ ಮಿಷಿನ್ ಕೊಡೋದ್ರಿಂದ ಮಿಷಿನ್ ಐತಲ್ಲ ಅಂತಲ್ಲ ಹತ್ತದನ್ನ ಕಲ್ತ್ಕಂತಾರೆ. ಸೊ ಇವರಿಗೆ 20 ದಿನಗಳ ಕಾಲ ಈ ಒಂದು ತರಬೇತಿನ ಕೊಡ್ತಾ ಹೋಗ್ತೀವಿ. ಸೊ ನೀವು ಕೇಳ್ಬಹುದು, ತೆಂಗಿನ ಮರದಾಗ 20 ದಿವಸ ಯಾಕೆ ಸರ್ ಇದು ಹೇಳ್ಬೇಕು ಅಂತ ಇದ್ದೆ. 20 ದಿವಸ ಯಾಕೆ ಸರ್, 1/2 ಗಂಟೆಲಿ ಮರ ತಿಳಿದು ಬಿಡ್ತಾರೆ ನಮ್ಮ ಊರಲ್ಲಿ ಐಟ್ಲುಗಳು. ನೀವು 20 ದಿವಸ ಅಲ್ಲೇ ಕೂರ್ಸಂಗ್ ಕೂತ್ಕೊಂಡು ಮಿಷಿನ್ ಬೇರೆ ಹತ್ತಿಸ್ತೀರಿ ನೀವು? ಮಿಷಿನ್ ಅಲ್ಲಿ ಇನ್ನೂ 10 ನಿಮಿಷಕ್ಕೆ ಹತ್ತಿ ಇಳಿಬಹುದಲ್ಲ ಅಂತ ನೀವು ತಾವು ಕೇಳ್ಬಹುದು. ವಿಶೇಷವಾಗಿ ಮಿಷಿನ್ ಹತ್ತದ ತರಬೇತಿ ಜೊತೆಗೆ ಒಂದು 200 ಗಂಟೆಗಳ ಕಾಲ ಒಂದು ತರಬೇತಿ ಕೊಡಬೇಕು ಅಂತ ಇವ್ರಿಗಿದೆ. ಈ ಹುಡುಗರುಗಳಿಗೆ 150 ಗಂಟೆ ಒಂದು ಪ್ರಾಕ್ಟಿಕಲ್ ನಾವೇನು ಡೆಮಾನ್ಸ್ಟ್ರೇಷನ್ ಕೊಟ್ಟು ಕೊಡಿಸ್ತಕ್ಕಂಥದ್ದು, ಇನ್ನು 50 ಗಂಟೆಗಳ ಕಾಲ ಅವ್ರಿಗೆ ಒಂದು ಥಿಯರಿ ಸರಿ ಅಂತ ನಾವು ಮಾಡ್ತೀವಿ. ಪಾಠ ಮಾಡ್ತಕ್ಕಂಥದ್ದು ಪರಿಣಿತರನ್ನ ಕರ್ಕೊಂಬಂದು ಅವರಿಂದ ಮಾಹಿತಿ ಕೊಡಿಸ್ತೀವಿ. ತೆಂಗಿನ ಸಸಿನ ಹೇಗೆ ಸೆಲೆಕ್ಟ್ ಮಾಡಬೇಕು, ಎಂತ ಮರದಲ್ಲಿ ಸೆಲೆಕ್ಟ್ ಮಾಡಬೇಕು, ಯಾವ್ದು ಆರೋಗ್ಯವಾಗಿದೆ ಅದನ್ನ ಕಂಡಿಡಿತಕ್ಕಂಥದ್ದು ಹೆಂಗೆ, ಆಮೇಲೆ ತೆಂಗಿನ ಮರ ಹತ್ತಿದ ಮೇಲೆ ಅಲ್ಲಿ ಬಲ್ತಿರ್ತಕ್ಕಂಥ ಕಾಯಿನ ಐಡೆಂಟಿಫೈ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆ ಮಾಹಿತಿ ಎಲ್ಲ ತರಬೇತಿ ವರ್ಷದಲ್ಲಿ ಅವರಿಗೆ ಒಂದು ಬುಕ್ಲೆಟ್ ಅನ್ನು ಕೊಡ್ತಕ್ಕಂಥದ್ದು, ಅದನ್ನ ಬರ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಹೋಗ್ತೀವಿ, ವಿಡಿಯೋ ತೋರಿಸ್ತಾ ಹೋಗ್ತೀವಿ ಅವ್ರಿಗೆ. ಸೊ ಈ ಒಂದು ತರಬೇತಿ ನಿರಂತರವಾಗಿ 20 ದಿವಸಕ್ಕೆ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಅವ್ರು ಎದ್ದು ಅವರು ತೋಟಕ್ಕೆ ಹೋಗ್ಬೇಕು ಅಂತ ತೋಟ ಫಿಕ್ಸ್ ಮಾಡಿರ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. 9:30 ತಕ್ಕ ಅವರು ಮರ ಹತ್ತಬೇಕಾಗುತ್ತೆ. ಅಂದ್ರೆ ನಾವು ವಿಶೇಷವಾಗಿ ಒಂದ್ಸರಿ ಹತ್ತಿ ಇಳಿದು ಬಿಡ್ತೀವಿ ಮರ, ಅವ್ನ ರೈತನ ಮಗನಿಗೆ ಅಥವಾ ಯಾರಿಗೆ ಆದ್ರೂ ಸುಸ್ತಾಗ್ಬಿಡುತ್ತೆ, ಕಾಲು ನಾವು ಇನ್ನೊಂದು ಮರ ಹತ್ತಕ್ಕಾಗ್ಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ನಾವೇನ್ ಮಾಡ್ತೀವಿ, 10 ಅಡಿ ಹತ್ತಬೇಕು ಇವತ್ತು. ಈಗ ನಾವು ಫಸ್ಟ್ 4-5 ದಿವಸ ಆ ಯಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆ ಯಂತ್ರನ ಹೇಗೆ ಕಾಲಿಗೆ ಕಟ್ಕೋಬೇಕು, ಸೊಂಟಕ್ಕೆ ಹೇಗೆ ಬೆಲ್ಟನ್ ಹಾಕೋಬೇಕು, ಮರಕ್ಕೆ ಯಾವ ಕಾಲನ್ನ ಫಸ್ಟ್ ಹಾಕೊಂಡು ಮರನ ಹತ್ತಬೇಕು, ಮಿಷಿನ್ನ ಫಸ್ಟ್ ಪರೀಕ್ಷೆ ಮಾಡ್ಕೋಬೇಕು, ಎಲ್ಲ ಸಿಸ್ಟಮ್ ಸರಿ ಇದೆಯಾ ಅಂತ ನೋಡ್ಕೊಂಡು ಅದನ್ನ ನಾವು ಫಸ್ಟ್ ಒಂದು 5 ದಿವಸದಲ್ಲಿ ಆ ಲಾಕಿಂಗ್ ಸಿಸ್ಟಮ್ ಚೈನ್ ಅನ್ನು ಹೇಗೆ ಹಾಕ್ಬೇಕು, ಆಮೇಲೆ ಮರದಲ್ಲ ಹೇಗೆ ಸುತ್ತಬೇಕು ಮರ ಸುತ್ತ ಚೈನ್ ಅನ್ನ ಅಂತ ಅದನ್ನ ಹೇಳ್ಕೊಡ್ತಾ ಹೋಗ್ತೀವಿ. ಅದು ಪ್ರಿಲಿಮಿನರಿ ಆಗಿ ಬೇಕು ಇವ್ರಿಗೆಲ್ಲ. ಸೊ ಅದಾದ ನಂತರ ಇನ್ನು 15 ದಿವಸ ಮೊದಲನೇ ದಿವಸ 5 ಅಡಿ ಅಥವಾ 10 ಅಡಿ ಹತ್ತಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೇಗೇನು ಊರಲ್ಲಿ ವಿಶೇಷವಾಗಿ ಮರ ಹತ್ತಿ ಕೆಳಗಡೆ ನೋಡಿದ್ರೆ ಹೆದರಿಕೆ ಆಗುತ್ತೆ ಅವ್ರಿಗೆ, ಎಷ್ಟು ಹತ್ರ ಹತ್ತು ಪಡಿದಿನಲ್ಲ ಅಂತ ಹೆದರ್ತಕ್ಕಂತ ಒಂದು ಸಂದರ್ಭ ಇರುತ್ತೆ. ಮೊದಲನೇ ಸಾರಿ 10 ಅಡಿ ಹತ್ತದು, ಆಮೇಲೆ ನೆಕ್ಸ್ಟ್ ದಿನ 2ನೇ ದಿನ 15 ಅಡಿ, 3ನೇ ದಿನ 20 ಅಡಿ, 25 ಅಡಿ, 35 ಅಡಿ ತಕ್ಕಲುವೆ ಅಷ್ಟು ಹತ್ತಿಬಿಟ್ಟು ಇಳಿತಕ್ಕಂಥದ್ದು. ಇದಕ್ಕೆ ವಿಶೇಷವಾಗಿ ತರಬೇತಿ ಕೊಡಕ್ಕೆ ಒಬ್ಬರನ್ನ ಕರ್ಕೊಂಬಂದಿರ್ತೀವಿ. ಥಿಯರಿ ಪಾರ್ಟ್ ಎಲ್ಲ ನಾವು ಹೇಳ್ಕೊಡ್ತೀವಿ, ಪ್ರಾಕ್ಟಿಕಲ್ ಆಗಿ ಅವ್ರಿಗೆ 20 ದಿವಸ ನಮ್ಮಲ್ಲೇ ಇದ್ದು ಈ ಒಂದು ತರಬೇತಿನ ಅವರು ಸಹ ಹೇಳ್ಕೊಡ್ತಾ ಹೋಗ್ತಾರೆ. ಇದು ಆದ ನಂತರ ಅವನು ಪಕ್ಕಾಗಿ ಮರ ಹತ್ತಿ ಇಳಿತಾನೆ, ಕಾಯಿ ಕೆಡೋಕ್ಕೆ ಎಲಿಜಿಬಲ್ ಇದೆ, ಪ್ರತಿಯೊಬ್ಬರು ಹತ್ತಬೇಕು. ಇದನ್ನ ಕೊನೆಯಲ್ಲಿ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಎವಾಲ್ಯೂಯೇಷನ್ ಮಾಡಕ್ಕೆ ಸ್ಕಿಲ್ ಇಂಡಿಯಾದಿಂದ ಬರ್ತಾರೆ. ಅವರು ಪರೀಕ್ಷೆ ಬರೀಬೇಕು, ಖಂಡಿತ ಪರೀಕ್ಷೆ ಬರೀಬೇಕು. ಪರೀಕ್ಷೆಯಲ್ಲಿ ಪಾಸ್ ಆದ ನಂತರ ಈ ಒಂದು ಮಿಷಿನ್ ಕೊಡ್ತಕ್ಕಂಥದ್ದು ಅವ್ರಿಗೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬ್ಯಾಂಕ್ ಲೋನ್ ಸಹ ಬ್ಯಾಂಕ್ ಅಲ್ಲಿ ಕೊಡ್ತಾ ಹೋಗ್ತಾರೆ, ಈ ಒಂದು ಸರ್ಟಿಫಿಕೇಟ್ಗೆ ಸ್ಕಿಲ್ ಇಂಡಿಯಾದಿಂದ ಬರುತ್ತೆ. ಯೋಜನೆ ಹಾಕೊಂಡ್ರೆ ತೆಂಗಿನ ಮರ ಇದ್ರದ್ದು ಈಗೇನ್ ರಾಜಣ್ಣ ಕೇಳ್ತಾರೆ, ಸ್ಕಿಲ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಕೊಡೋದ್ರಿಂದ ಅವ್ರಿಗೆ ಲೋನ್ ಅನ್ನು ಕೊಡ್ತಕ್ಕಂತ ಒಂದು ಅವಕಾಶ ಇದೆ. ಇದೆಲ್ಲ ಪೂರ್ತಿ ಅವರ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ತರಬೇತಿ ಕೊಟ್ಟ ನಂತರ ಇಂಡಿಯಾದಲ್ಲಿ ಇವ್ರಿಗೊಂದು ಕೋಡ್ ಕೊಟ್ಟಿರ್ತಾರೆ, ಆ ಕೋಡ್ ನೋಡಿದ್ರೆ ಇವ್ರು ಎಷ್ಟು ಅರ್ನ್ ಮಾಡಿದ್ದಾರೆ, ಎಷ್ಟು ದಿವಸ ತರಬೇತಿ ತಗೊಂಡವ್ರೆ, ಎಲ್ಲಿ ತರಬೇತಿ ತಗೊಂಡವ್ರೆ ಅಂತ ಒಂದು ಕೃಷಿ ಮಾಡೋರೆ. ವಿಶೇಷವಾಗಿ ಇದಕ್ಕೆ ತರಬೇತಿ ಕೊಡಬೇಕಾದ್ರೆ ಮಾಸ್ಟರ್ ಟ್ರೈನರ್ಸ್ ಅಂತ ಒಬ್ರು ಇರಬೇಕು. ನಮ್ಮ JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಸ್ಟರ್ ಟ್ರೈನರ್ಸ್ ಅಂತ ನಮ್ಮನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆದು ಪಾಸ್ ಆದ ನಂತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಇವ್ರು ಮಾತ್ರ ಈ ಒಂದು ತರಬೇತಿ ಆಯೋಜಿಸಲಿಕ್ಕೆ ಅರ್ಹರು ಇರ್ತಾರೆ. ಹಾಗಾಗಿ ಈ ವಿಶೇಷವಾಗಿ ಈ ವಿಲೇಜ್ ಬಂದಿದೀವಿ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು ಇಲ್ಲಿರ್ತಕ್ಕಂತ ಯುವಕರಿಗೆ ಒಂದು ಮೋಟಿವೇಶನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ನಿಮ್ ಮೂಲಕ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೋಡೋಣ ಈಗ ಶಂಕರನ್ ಇದೀರಲ್ಲ ಯಾವ ನಡಿ 20 ಒಟ್ಟಾಗೋತ್ಲಗಿ ಎಲ್ಲ ಅನ್ಬಿಡೋನು 2 ವಿಷಯದಲ್ಲಿ ಬಿದ್ದೋದ. ಈಗ ಒಂದು 35 ವರ್ಷದೊಳಗೆ ಇರಬೇಕು ಅಂದ್ರು ಅಲ್ಲಿ ಬಿದ್ದೋದ, ಇನ್ನೊಂದು ಪರೀಕ್ಷೆ ಬರೀಬೇಕು ಅಂದ್ರಲ್ಲ ಅಯ್ಯೋ ಅವ್ ಬರ್ದ ಅದು ಇಲ್ಲ ಇಲ್ಲ ಹಂಗಿದ್ಮೇಲೆ ಈಗ ಶಂಕರಣ್ಣ ಇಲ್ಲ. ಈಗ ನೋಡು ನೀನೊಬ್ಬ ಈಗ ಲಕ್ಕಣವ ನೀನು ನಡೆಯವ ಹೋಗೋ ಅದೇನೆ ನಾನು ತೆಂಗಿನ ಮರ ಹತ್ತಕ್ಕ ಲಕ್ಕಣವ ಮತ್ತೆ ವಿಷಯ ತಿಳ್ಕೊಂಡಂಗೈತಿ ನಡಿ ಅದಕ್ಕೆ ಬಂದೇನ್ ಬಿಡು. ಈಗ ವಿಶೇಷವಾಗಿ ಇವರು ರಾಜಣ್ಣ ಹೇಳ್ದಂಗೆ ಪರೀಕ್ಷೆ ಬರೆಯೋದೇನು ಕಷ್ಟ ಆಗಲ್ಲ, ಪರೀಕ್ಷೆನು ವಿಶೇಷವಾಗಿ ಅವರು ಈಗ ಹಳ್ಳಿ ಕಡೆ ನೋಡಿರ್ಬೇಕು ನೀವೆಲ್ಲ, ಎಲ್ಲರ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಅಂತ ಇಟ್ಕೊಂಡು ಎಲ್ಲ ಮೊಬೈಲ್ ಅಲ್ಲೇ ಮಾಡ್ತಾ ಹೋಗ್ತಾರೆ. ಯಾವ ಪಿಕ್ಚರ್ ಬೇಕಾದ್ರೆ 5 ನಿಮಿಷಕ್ಕೆ ಹಾಕ್ತಾರೆ, ಎಡಿಟ್ ಮಾಡ್ತಾರೆ. ಇವರಿಗೆ ಅವ್ರ ಮೊಬೈಲ್ಗೆ ಕ್ವಶನ್ ಪೇಪರ್ ಡೆಲ್ಲಿಂದ ಬರುತ್ತೆ, ಇವ್ರಿಗೊಂದು ಕೋಡ್ ಕೊಡ್ತೀವಿ ನಾವೆಲ್ಲ ಇರ್ತೀವಿ ಎಕ್ಸಾಮ್ ಮಾಡ್ಬೇಕಾದ್ರೆ ಪರೀಕ್ಷೆ ಇವ್ರ ನಂಬರ್ ಹೊಡಿತಿದ್ದಂಗೆ ಆ ಪರೀಕ್ಷೆ ಪೇಪರ್ ಒಬ್ಬೊಬ್ಬರಿಗೂ ಬೇರೆ ಬೇರೆ ಇರುತ್ತೆ, ಅಲ್ಲಿಂದ ಅದನ್ನ ಕಳಿಸ್ಕೊಡ್ತಾರೆ. ಇವರು ಕೈಲಿ ಬರೆಯೋದೇನಿರಲ್ಲ, ಅಲ್ಲಿ ಮುಟ್ಟಿದ್ರೆ ಸಾಕು ಅವ್ರಿಗೆ ಆ ಕ್ವಶನ್ ಪಾಸ್ ಆಫ್ ಇಲ್ಲ ಅಂತ ಅದನ್ನ ತಪ್ಪೋ ಸರಿ ಅಂತ ಆಗ್ತಾ ಹೋಗೋದಷ್ಟೇ. ಈಗ ಎಲ್ಲ ಮಾಹಿತಿನ ತರಬೇತಿಲಿ ಕೊಟ್ಟಿರ್ತೀವಿ, ಯಾರು 20 ದಿವಸ ತರಬೇತಿ ಬಂದಿರ್ತಾರೆ ಅವ್ರಿಗೆ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಓದ್ಕೋಬೇಕು ಡೈಲಿ. ಅವ್ರು ನೋಡ್ತಿದ್ದಂಗೆ ಓ ಇದು ಹೇಳ್ಕೊಟ್ಟವ್ರೆ ಅಂತ ಮುಟ್ತಿದ್ದಂಗೆ ಕ್ವಶನ್ ಪಾಸ್ ಆಗುತ್ತೆ. ಸೊ ಹಂಗಾಗಿ 40 ಮಾರ್ಕ್ಸ್ ಕ್ವಶನ್ ಕೊಡ್ತಾರೆ, 25-30 ಮಾರ್ಕ್ಸ್ ಬಂದ್ರೆ ಅವ್ರು ಪಾಸ್ ಆಯ್ತು ಅಂತ ಅಲ್ಲೇ ಗೊತ್ತಾಗುತ್ತೆ. ಈಗ ರಾಜಣ್ಣ ಈಗ ಹೇಳಪ್ಪ, ನೀನೀಗ ಅಭ್ಯರ್ಥಿ ಆಯ್ತಿಯೋ ಇಲ್ಲ ಇವ್ರನ್ನ ಮುಂದಕ್ಕೆ ಊರಿಗೆ ಹೋಗಿ ಕೇಳ. ಅದ್ಯಾಕೆ ಬಂಗಂದಿಯೇ ಅದೆಂತದ ಮಿಷನ್ ಬೇರೆ ಕೊಟ್ರ ಮಾಡಂತಲ್ಲ ನಿನ್ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ ಸುಬ್ಬಣ್ಣ ಮುಂದೆ ಹೋಗ್ಲಿ ಕೇಳಲಿ ಅಂತ ಹೇಳ್ತಿದ್ಯಲ್ಲ, ನಾನ್ ಯಾಕೆ ಅಭ್ಯರ್ಥಿ ಆಗ್ಬೇಕು, ನಾನ್ ಯಾವ ಅಭ್ಯರ್ಥಿ, ಹಂಗೆ ನಾನ್ ಯಾಕೆ ಅಭ್ಯರ್ಥಿ ಆಗ್ಬೇಕು ಅಂತ ಕೇಳಲಿಲ್ಲ, ಈ ಅಭ್ಯರ್ಥಿ ಏನ್ ಅಭ್ಯರ್ಥಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದದ್ ಇನ್ನೇನ್ ಎಲ್ಲ ಹೆಸರು ನಿಲ್ಲಿಸ್ತೀವಿ ಅನ್ಕೊಂಡಿ ಕಣಪ್ಪ, ಹಂಗೇನಾರ ಮಾಡ್ಗಿಡ್ಬಿಟ್ಟಿ ಆಮೇಲೆ ಹಂಗಲ್ಲ ಹಂಗ್ ಮಾಡಕ್ ನಿಮ್ ಗುರು ಎಲ್ ಬಿಟ್ಟಾನು ಸದ್ಯ ನಮ್ಗ ಇದೇ ಬೇಡ ನಮ್ಗೆ, ಅಲ್ಲ ನಿಮ್ ಗುರುನೇ ನಿನ್ ಓಟ್ ಹಾಕಿಲ್ಲ ನಾವೆಲ್ಲ ಹಾಕ್ತಿವಿ ಬೇಕ್ರೆ ಅವನು ನನಗೆ ನೀವು ಓಟ್ ಹಾಕಿ ಅಂತ ಅವನು ಹಂಗ ಈಗ ಏನಪ್ಪ ಈಗ ಹೋಯ್ತಿ ಆಗ ನೀನು ಉಂಕಣಪ್ಪ ಇದಕ್ಕೆ ಅಥವಾ ಗುರು ಹತ್ರ ಹೋಗ್ಬಿಟ್ಟು ಅವನ್ ಕಟ್ಕೊಂಡ್ರೆ ಆತದ ಆಶೀರ್ವಾದ ಏನಾರು ತಗೊಂಡ್ ಈಗ ನೀನ್ ಅವನ್ಗೆ ಏನಾರು ವಿಷಯ ಹೇಳ್ತು ಅಂದ್ರೆ ಮೊದ್ಲೇ ಅವನಿಗ್ ಬರಕ್ ಆಗಲ್ಲ, ಈಗ ಆ ಹೊಟ್ಟ ಊರಿಗೆ ನನ್ನ ಬೇಡ ಅನ್ಬಿಟ್ಟನ್ಬೇಕಾರೆ ಲವ್ ಅದ್ ಬೇಕಾದಷ್ಟು ಕೆಲಸ ಅದ ಬಾಯಿಲಿ ಅನ್ಬಿಟ್ಟು ಹೇಳ್ಕೊಂಡು ಹೊರಟಾಗ್ತಾನೆ, ಅದಕ್ಕೆ ನೀ ಅವ್ನಿಗೆ ಏನು ಹೇಳಲೇ ಬೇಡ ಈ ಸಲ ಹೋಗಿದ್ ಬಂದ್ಬಿಡ್ತೀನಿ ನನ್ನ ಮೇಲೆ ಬಿಡು ನಮಗೂ ಎಲ್ಲ ಸಹಾಯ ಆಯ್ತದೆ ಎಲ್ರಿಗೂ ಸಹಾಯ ಅಂತ ಬಿಡು. ಇನ್ನೊಂದು ರಾಜಣ್ಣ ಇನ್ನೊಂದು ವಿಶೇಷ ಇದ್ರಲ್ಲಿ ಹೇಳಿ ರಾಜಣ್ಣ, ನೀವ್ ಅಲ್ಲಿ ಬಂದ ನಂತರ 20 ದಿವಸ ನಮ್ಮಲ್ಲಿ ತಂಗ್ಬೇಕಾಗತ್ತೆ, 20 ದಿವಸ ನಮ್ಮಲ್ಲಿ ಆಲ್ಟ್ ಆಗ್ಬೇಕಾಗತ್ತೆ, ನಿಮ್ದು ಊಟ ವ್ಯವಸ್ಥೆ ಎಲ್ಲ ನಾವು ನೋಡ್ಕಂತೀವಿ, 20 ದಿವಸ ನಿಮ್ಗೆ ಊಟ ತಿಂಡಿ ಸಾಯಂಕಾಲ ಯೋಗ, ಇದ್ರ ಮಧ್ಯದಲ್ಲಿ ಯೋಗ ಮಾಡ್ತಕ್ಕಂತ ಟೀಚರ್ಸ್ ನು ಕರೆಸ್ತೀವಿ, ಯೋಗಾಭ್ಯಾಸ ಮಾಡಿಸ್ತೀವಿ. ನೋಡಿ ನಮ್ ಕಮಲಕ್ಕೂ ಮಾಡ್ತಾಳೆ ಯೋಗ, ಅದೆಲ್ಲ ಮೊಬೈಲ್ ಹಾಕೊಂಡ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೂತ್ಕೊತಾಳೆ. ಖಂಡಿತ ಅದೊಂದು ಅಭ್ಯಾಸ ಮಾಡೋದ್ರಿಂದ ಆರೋಗ್ಯ ಎಲ್ಲ ಒಳ್ಳೆ. ದಿವಸ ನೀವು ಮನೇನ ಮರೆತು ಬಿಟ್ಟು ನಮ್ಮಲ್ಲಿ ಇರ್ಬೇಕಾಗುತ್ತೆ. ಈಗ 20 ದಿನ ನೀನ್ ಈ ಕಡೆ ಬರಂಗಿಲ್ವಲ್ಲ ಅದೇಳು, ನನ್ಗಿರ್ಲಿ ನನ್ಗಿಂತ ಹೆಚ್ಚಾಗಿ ನಿಂದೆ ಚಿಂತೆ ಎಲ್ಲಿ ಮಾಡ್ಬಿಟ್ಟು ಉಣ್ಣಕ್ಕೆ ಬರ್ಲಿಲ್ವಲ್ಲ ಐಕ್ಳು ಅಂತ. ನಿಮ್ ಗುರು ಇತ್ತಾನಲ್ಲ ಬಿಡು ಇನ್ನೇನು ಮುಕ್ತಾನ ಬಿಡು, ಅವನೇನ್ ನಂದು ಸೇರ್ಸ್ಕೊಂಡ್ ಮುಕ್ತಾನ ಬೇಕಾರೆ ಇನ್ನೇನ್ ಮತ್ತೆ. ರಾಜಣ್ಣ ಅವರ ಈಗ ಹೇಳಿ ಹೇಳಿ ಸುಬ್ಬಣ್ಣ, 20 ದಿನ ಏನೋ ಬತ್ತಾನೆ ಈಗಾಗಲೇ ರೆಡಿ ಆಗವನೇ ನಮ್ಮ ಅಭ್ಯರ್ಥಿ. ಖಂಡಿತ ಸಂತೋಷ, ಊರಿಗೆ ಬಂದಿದ್ದೀರಿ ಅಂದ್ಮೇಲೆ ಒಬ್ಬ ಅಭ್ಯರ್ಥಿ ಕಮಲಕ್ಕ ಹೋಗು ಅಂತ ಪರ್ಮಿಷನ್ ಕೊಟ್ಟಾದ್ಮೇಲೆ ಇನ್ನೇನಿದೆ ಸುಬ್ಬಣ್ಣ ಹೋಗದಿಯೇ. ನಮ್ಮೂರಾಗೂ ಒಂದಿಷ್ಟು ಮರಗಳವೆ, ನಾವು ಅವಧಿಯವ್ರನ್ನ ಕೇಳ ತಪ್ಪು, ನಮ್ಮ ಹುಡುಗನ ಕೈಲೆ ಒಂದ್ ಏನ್ ಗೊತ್ತಾ ಸುಬ್ಬಣ್ಣ, ಈ ನಾನ್ ತರಬೇತಿ ತಕಬರಕ್ಕಿಂತ ಹೆಚ್ಚಾಗಿ ಆ ಮಿಷಿನ್ ಹೆಂಗಿದ್ದು ನೋಡ್ಬೇಕು ಅಂತ ಕಮಲಕ್ಕಂಗ್ ಆಸೆ. ಈಗ ಏನ್ ಅವ್ರ ಮನೆಯಲ್ಲೇ ಮಡಗಿರು ಏನಂತ, ಅಲ್ಲ ಆ ಮೊದಲನೇ ದಿನ ಹೋದಾಗ ನಾನು ಹೋಗಿ ಸುಮ್ನೆ ಆ ಮಿಷಿನ್ ಹೆಂಗಿದೆ ನೋಡ್ಕೊಂಡು ಬರ್ತೀನಿ. ಈಗ ಮಿಷಿನ್ ಮಡಗಿರು ಟೈಮ್ ಇದ್ದಾಗ ಅವಳು ಹತ್ತಿ ಇಳಿದ ಪ್ರಾಕ್ಟೀಸ್ ಮಾಡ್ಕೊಂಡು. ಇಲ್ಲ ರಾಜಣ್ಣ, ಈಗ ಇನ್ನೊಂದ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ಹೇಳಿ ಹೇಳಿ ರಾಜ. ನೀವು ಮಿಷಿನ್ ಹತ್ತಿಸ್ತೀರಿ ಎಳಿಸ್ತೀರಿ ಎಲ್ಲ ಮಾಡ್ತಿದ್ದೀರಿ, ಏನಾರು ಅಪ್ಪಿತಪ್ಪಿ ಬಿದೋಗ್ಬಿಟ್ರೆ ಏನ್ ಮಾಡೋದು? ಇಲ್ಲ ಹೌದು ಹೌದು, ನೀವು ಕೇಳೋದು ಕರೆಕ್ಟ್. ಸುಬ್ಬಣ್ಣರ ನೀವೇನು ಬಿದ್ದ್ಬಿಟ್ರೆ ಏನಾಗ್ಬೋದು, ಮತ್ತೆ ಹೆಂಗೆ ಇವ್ರು ಹತ್ತಿಸ್ಬಿಟ್ಟು ಮರ ನಮ್ಮನ್ನ ಜೀವನಕ್ಕೆ ತೊಂದರೆ ಆಗ್ಬಿಟ್ರೆ? ನೋಡ್ಕೊಳ್ಳಿಪ್ಪ. ಇಲ್ಲ ನಿಮ್ಮನ್ ತುಂಬಾ ಜನ ನೋಡ್ಕಂತೀವಿ, ಅದ್ರ ಜೊತೆಗೆ ನೀವ್ ತೆಂಗಿನ ಮರ ಪರಿಣಿತಿ ಪಡೆದ ನಂತರನು ನಿಮ್ಗೊಂದು ಇನ್ಸೂರೆನ್ಸ್ ಅಂತ ನಾವೇ ಮಾಡಿಸಿರ್ತೀವಿ. ಯಾಕಂದ್ ತರಬೇತಿ ಟೈಮಲ್ಲಿ ನಿಮ್ಗೆ ಕಾಲಿಗೆ ಅಥವಾ ಕೈಗೆ ಏನೋ ನೋವಾದ್ರೆ ಅಥವಾ ಒಂದ್ ವಾರ ನೀವು ನನಗೆ ರೆಸ್ಟ್ ಆಗ್ಬೋದು ಅಥವಾ ಏನೋ ಹಾಸ್ಪಿಟಲ್ ಖರ್ಚು ಅಂದ್ರೆ 1 ಲಕ್ಷ ರೂಪಾಯಿಗೆ ಒಂದು ಇನ್ಸೂರೆನ್ಸ್ ಮಾಡಿಸಿರ್ತೀವಿ. ಆ ಇನ್ಸೂರೆನ್ಸ್ ಪ್ರೀಮಿಯಂ ಫಸ್ಟ್ ನಾವೇ ಕಟ್ಟಿರ್ತೀವಿ, ಆ ಸರ್ಟಿಫಿಕೇಟ್ ನಿಮಗೆ ಕೊಡ್ತೀವಿ. 1 ವರ್ಷ ತನಕ ನಿಮ್ಮನ್ನ ಸೇಫ್ಟಿ ಆಗಿ ಅದು ನೋಡ್ಕೊಂತದೆ. ಆ ಒಂದು ವ್ಯವಸ್ಥೆನು ರಾಜಣ್ಣ ಮುಂದಕ್ಕೆ ನಾವೇ ಕಟ್ಕೋಬಹುದು, ಮುಂದಕ್ಕೆ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಮುಂದಕ್ಕೆ ನಿಮ್ಗೆ ಇದ್ರಲ್ಲೇ ದುಡಿಮೆ ಆಗೋದ್ರಿಂದ ಕಡಿಮೆ ಪ್ರೀಮಿಯಂ ಇರುತ್ತೆ, ಒಂದು 500 ರೂಪಾಯಿ 400 ರೂಪಾಯಿ ಇರುತ್ತೆ. ಟ್ರಾಕ್ಟರ್ ಕಟ್ಕೋತೀವಲ್ಲ, ಖಂಡಿತ ಸ್ಕೂಟ್ರು ಇವಕ್ಕೆಲ್ಲ ಕಟ್ಟಿದಂಗೆ ನಿಮ್ ಲೈಫ್ಗೆ ಒಂದು ಕಟ್ಟಿಗೆ ಅಂತ ಹೋಗ್ಬೋದು. ಈಗ ರಾಜಣ್ಣ 20 ದಿನ ಹೆಂಗೋ ಅಲ್ಲಿ ಬರ್ತಾನೆ, ಹೇಳಿ ಸುಬ್ಬಣ್ಣ. ಇವನಿಗೆ ಮರ ಹತ್ತದು ಇಳಿಯೋದು ಅದೆಲ್ಲ ಕಲ್ಸ್ಕೊಡಿ, ಕಲ್ತ್ಕೋತಾನೆ ಚೆನ್ನಾಗಿ ಆಗ್ಬೋದು. ಜೊತೆಗೆ ಕೃಷಿ ಬಗ್ಗೆ ವಸಿ ಇವನು ವಸಿ ಕೆಲಸ ಗೊತ್ತು, ಇವನ್ ಗುರು ಅವನ್ ನೋಡಿ ವಸಿ ಮಣ್ಣು ಪರೀಕ್ಷೆ ಅದು ಇದು ಮಾಡಕ್ಕಿಲ್ಲ, ಏನೆಲ್ಲ ತಿಳ್ಕೊಬಹುದು ಅದು ವಸಿ ಹೇಳಿ ನಮ್ಗೆ. ಈಗ ನಾವು ನೀವು ತರಬೇತಿ ಬಂದಾಗ ನಮ್ಮಲ್ಲಿ ವಿಶೇಷವಾಗಿ ನರ್ಸರಿ ಅಂತ ಇದೆ, ನೀವು ವೆಜಿಟೇಬಲ್ ನರ್ಸರಿ ಮಾಡ್ಕೊಡ್ತಕ್ಕಂಥದ್ದು, ನಿಮ್ದೇ ಒಂದು ಸಣ್ಣದ ಪಾಲಿ ಹೌಸ್ ಮಾಡ್ಕೊಂಡು ರೈತರಿಗೆ ಬೇಕಾಗ್ತಕ್ಕಂಥ ನರ್ಸರಿ, ಈಗ ಮೆಣಸಿ ಆಗ್ಬೋದು, ಟೊಮೆಟೊ ಆಗ್ಬೋದು, ಬದನೆ ಆಗ್ಬೋದು, ದಿನನಿತ್ಯದ ಖರ್ಚಿಗೆ ನೀವೊಂದು ಅರ್ನಿಂಗ್ಸ್ ಮಾಡ್ಕೊಳ್ಳೋ ಅವಕಾಶ ಇದೆ ಅದರಲ್ಲಿ. ಸೊ ನಾವು ಅದನ್ನ ಒಂದು ತರಬೇತಿನೂ ಜೊತೆಲಿ ಕೊಡ್ತೀವಿ, ಅದಕ್ಕಾಗಿ ಸ್ಕಿಲ್ ಇಂಡಿಯಾ ಅಂತ ಬೇರೆ ಇದೆ. ನೀವು ಈ ತರಬೇತಿ ಪಡೆದ ನಂತರ ಆ ತರಬೇತಿನೂ ನೀವು ಪಡ್ಕೋಬಹುದು, ಆ ತರಬೇತಿಗೆ 20 ದಿವಸ ನಿಮ್ಗೆ ಅವಕಾಶ ಇರುತ್ತೆ. ಅಲ್ಲಿ ಬಂದು ನೀವು ಊರಲ್ಲಿ ನರ್ಸರಿ ಮಾಡಿದ್ರೆ ನಿಮ್ ಸುತ್ತಮುತ್ತ ಹಳ್ಳಿಗಳಿಗೆ ಈ ಒಂದು ತರಕಾರಿ ನರ್ಸರಿನ ಕೊಡಬಹುದು. ನಾವು ಇದುವರೆಗೂ 40 ಜನಕ್ಕೆ ಒಂದು ತರಕಾರಿ ಸಸಿ ಮಾಡ್ಲಿಕ್ಕೆ ಒಂದು ತರಬೇತಿ ಕೊಟ್ಟಿದೀವಿ. 40 ಜನದಲ್ಲಿ ಒಂದು 20-25 ಜನ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತು ದುಡಿತಾ ಇದಾರೆ. ಕಡಿಮೆ ಅಂದ್ರೂ 2 ಲಕ್ಷ 3 ಲಕ್ಷ 5 ಲಕ್ಷ ತಕ್ಕಲು ಸಂಪಾದನೆ ಮಾಡ್ತಕ್ಕಂತ ಯುವಕರು ಇದಾರೆ. ಎಲ್ಲ ಈ ಯುವಕರು ನಿರುದ್ಯೋಗಿ ಏನ್ ಅಂದ್ಕೊಂಡಿದ್ರು ಈಗ ಅದು ಅವ್ರ ಮನಸ್ಸಿನಿಂದ ಹೋಗ್ಬಿಟ್ಟಿದೆ. ರಾಜಣ್ಣರೇ, ತುಂಬಾ ಜನ ನಾನು ನಿಮ್ಮನ್ನ ಕೆಲವ್ರು ಭೇಟಿ ಮಾಡಿಸ್ತೀನಿ. ಈಗ ನಮ್ಮ ಸ್ವಂತ ಕಾಲ ಮೇಲೆ ನಿಂತಿರ್ತಕ್ಕಂಥ ರೈತರುಗಳಿದ್ದಾರೆ, ತುಂಬಾ ಜನ ರೈತರು ಮಕ್ಕಳಿದ್ದಾರೆ, ಅವರು ನಿಮಗೆ ಒಂದು ಸ್ಫೂರ್ತಿಯನ್ನ ತುಂಬುತ್ತಾರೆ. ನಾವೀಗ ಒಂದು ತರಬೇತಿ ತಗೊಂಡಿದ್ದು, ತುಂಬಾ ಜನ ಬೆಂಗಳೂರಲ್ಲಿ ಕೆಲಸಕ್ಕೆ ಹೋದಂತ ಯುವಕರು ವಾಪಸ್ ಬಂದು ಈ ಒಂದು ತರಬೇತಿ ತಗೊಂಡು ಅವರ ಕಾಲ ಮೇಲೆ ನಿಂತ್ಕೊಂಡು ದುಡಿತಾ ಇದಾರೆ. ದುಡಿಯೋದ್ರ ಜೊತೆಗೆ ನಿಮ್ಮ ಏನ್ ಹಳ್ಳಿಲಿ ಇರ್ತಕ್ಕಂಥ 4 ಜನ ಯುವಕರಿಗೆ ಕೆಲಸ ಕೊಟ್ಟವ್ರಿ, ಅದು ಬಹಳ ಇಂಪಾರ್ಟೆಂಟ್. ಅದೇ ಬೇರೆ ತರಬೇತಿಗೆ ಬರ್ಬೇಕಾಗುತ್ತೆ. ಹೌದು ಕಮಲಕ್ಕ, ಅದೇ ಬೇರೆ ತರಬೇತಿ ಬರ್ಬೋದು ಯುವಕರಿಗೆ ಬರ್ಬೋದು. ನೀವು ಒಂದು ವಿಶೇಷವಾಗಿ ರಾಜಣ್ಣ ಕೇಳಿದ್ರು ನಮ್ಮಲ್ಲಿ ಎಣ್ಣೆ ಎಕ್ಳುಗಳು ಹತ್ತಬೋದ ಅಂತಂದ್ರು. ಈಗ ಅಲ್ಲಿ ಏನಾಗುತ್ತೆ, ಹಳ್ಳಿನಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಲೇಡೀಸ್ ಮರತ್ತಕ್ಕಾಗಲ್ಲ ಅಂತ. ಕೇರಳದಲ್ಲಿ ಇದೇ ಒಂದು ತರಬೇತಿ ಕೃಷಿ ವಿಜ್ಞಾನ ಕೇಂದ್ರ ಕೊಡ್ತಾ ಇದಾರೆ. 20-25 ಜನ ಲೇಡೀಸ್ ಈ ಒಂದು ಕೆಲಸ ಮಾಡ್ತಾರೆ. ನಾನು ಯಾಕೆ ಕೇಳದೆ ಅಂದ್ರೆ, ನೀವು ನೋಡಿರ್ಬೋದು ಬೆಂಗಳೂರಿನಾಗೆಲ್ಲ ಹೇಳಿ ರಾಜಣ್ಣ, ಮೆಟ್ರೋ ಟ್ರೈನ್ ಓಡಿಸ್ತಾರ ಕಣವ ಹೆಣ್ಮಕ್ಳು. ಅಂದ್ರೆ ಅದೇನು ಶ್ರಮ ವಹಿಸ್ಬೇಕಾದಿಲ್ಲ, ಕೂತ್ಕೊಂಡಿರ್ತಾರ ಕಂಪ್ಯೂಟರ್ ಆಪರೇಟ್ ಮಾಡ್ಕೊಂಡು ಓಡಿಸ್ತಾರೆ, ಹಂಗೆ ವಿಮಾನ ಓಡಿಸ್ತಾರೆ. ಮೊನ್ನೆ ಯಾವತ್ತು ಅದನ್ನ ಮಹಿಳಾ ದಿನಾಚರಣೆ ದಿನ ಬೆಂಗಳೂರಿನಿಂದ ಮೈಸೂರಿಗೆ ಟ್ರೈನ್ ನ ಓಡಿಸ್ಕೊಂಡ್ ಬಂದಿದ್ದಾರೆ ಅಂತ ಕಣವ, ಎಲ್ಲರೂ ಸೇರ್ಕೊಂಡು. ಹಿಂದ್ಗಡೆ ಟಿಟಿನೂ ಅವ್ರೇ ಅಂತೆ, ಮುಂದ್ಗಡೆ ಡ್ರೈವರ್ಗಳು ಅವ್ರೇ ಅಂತೆ ಎಲ್ಲಾನು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ತೆಂಗಿ ಮರ ಕಷ್ಟ ಏನಲ್ಲ. ನೀವು ಕೇರಳದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಭತ್ತ ನಾಟಿ ಮಾಡ್ತಕ್ಕಂಥ ಮಿಷಿನ್ ನೋಡ್ತಾರೆ. ಒಂದು ತರಬೇತಿಗೆ ಟೀಮ್ ಮಾಡ್ಕೊಂಡಿದ್ದಾರೆ 20 ಜನ. ಯಾರ್ದೇ ಗದ್ದೆಯಲ್ಲಿ ನಾಟಿ ಮಾಡ್ಬೇಕು ಅಂದ್ರೆ ಇವ್ರು ಮಿಷಿನ್ ತಗೊಂಡು ಹೋಗ್ತಾರೆ, ಇವ್ರಿಗೆ ಅದು ಯೂನಿಫಾರ್ಮ್ ಹಾಕೊಂತಾರೆ. ನಾಟಿ ಮಾಡ್ಬಿಟ್ಟು ಒಂದು ಗದ್ದೆಗೆ ಒಂದು ಎಕರೆಗೆ ಎಷ್ಟು ಅಂತ ದುಡ್ಡು ತಗೊಂಬಂದು ಎಲ್ಲರೂ ಡಿವೈಡ್ ಮಾಡ್ಕೊಂತಾರೆ. ಸಂಘ ಮಾಡ್ಕೊಂಡಿದ್ದಾರೆ, ಸಂಘದಲ್ಲಿ 100,000 ರೂಪಾಯಿ ಕ್ರೋಢೀಕರಣ ಮಾಡಿ ಬೇರೆ ವೆಲ್ಫೇರ್ ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಈಗ ಒಂದ್ ಪ್ರಶ್ನೆ ಏನಂದ್ರೆ, ಕೇರಳದ್ದು ಮಾತು ಬಿಟ್ಬಿಡಿ ಈಗ, ಹೇಳಿ ರಾಜಣ್ಣ. ಅದು ಸ್ಫೂರ್ತಿ ತಗೊಳ್ಳೋ ಅಲ್ಲಿಂದ ಖಂಡಿತ. ಈಗ ನಮ್ಮ ಇದರಲ್ಲಿ ಯಾರು ಹೆಣ್ಮಕ್ಳು ಬಂದು ತರಬೇತಿ ಪಡ್ಕೊತೀನಿ ಅಂದ್ರೆ ಸೇರ್ಸ್ಕೊತೀರಾ? ಖಂಡಿತ ಖಂಡಿತ. ಇವ್ರೊಂದು ಟೀಮ್ ಅಲ್ಲಿ ಬಂದು ನಾವ್ 5-6 ಜನ ಸೇರ್ಕೊಂತೀವಿ ತಗಂತೀವಿ ಅಂತಂದ್ರೆ ಈ ಒಂದ್ ತರಬೇತಿ ಕೊಡಬಹುದು ಅವ್ರಿಗೂ ಕೊಡತಕ್ಕಂತ. ಯಾರು ತಕೊಳಂಗಿದ್ರೆ ಹೇಳ್ಬೇಕು. ನೋಡಪ್ಪ, ಈಗ ನೀನ್ ವಸಿ ತಡ್ಕ, ಈಗ ಮರ ಹತ್ತದ್ ನೀನ್ ತಿಳ್ಕೊ, ಕಮಲಕ್ಕ ತಿಳ್ಕೊಳ್ಳೋದು ಬೇರೆ ಐತೆ. ತರಕಾರಿ ನರ್ಸರಿ ಏನಣ್ಣ ಅದು? ಪೌಷ್ಟಿಕಾಂಶ ತೋಟ ಅಂತ ಏನಾದ್ರು ಮಾಡ್ಸಕ್ ಹೋಗಿದ್ದೆ ಅಂತಿದ್ರಲ್ಲ ನೀವು ಪಕ್ಕದಳ್ಳಿಗೆ. ಖಂಡಿತ, ಸುಬ್ಬಣ್ಣ ನೆನಪು ಮಾಡಿದ್ರು ನೋಡ್ರಿ, ಸುಬ್ಬಣ್ಣ ನೆನಪು ಮಾಡಿದ್ದು ಒಳ್ಳೇದಾಯ್ತು ಈ ಒಂದ್ ಸಂದರ್ಭದಲ್ಲಿ. ಏನು ಕಮಲಕ್ಕ, ಇವರು ಬಳಗ ಅಥವಾ ಏನು ಗ್ರೂಪ್ ಸ್ವಸಹಾಯ ಸಂಘಗಳು ಅಂತ ಮಾಡ್ಕೊಂಡಿದಾರಲ್ಲ, ಈ ಸಂಘದಿಂದಲೂ ಬಂದ್ರೆ ಇವರಿಗೆ ಒಂದು ನರ್ಸರಿ ಟ್ರೈನಿಂಗ್ ಅಂತ ಕೊಡ್ತೀವಿ. ಸಸ್ಯಗಳನ್ನ ಮಾಡ್ತಕ್ಕಂಥದ್ದು ಈ ತರಬೇತಿ ಕೊಟ್ರೆ ಇವರು ಸಂಘದಲ್ಲೇ ಇವ್ರ ತರಬೇತಿ ತಗೊಂಡು ಈ ಒಂದು ಸಸ್ಯನ ಅಭಿವೃದ್ಧಿ ಮಾಡ್ಕೊಂಡು ಅವ್ರಿಗೆಲ್ಲ ಕೊಡ್ತಾ ಹೋಗ್ಬೋದು. ಈ ಒಂದು ಮೆಡಿಸಿನ್ ಸಸಿಗೆ 1 ರೂಪಾಯಿ ತಗೊಂತಾರೆ, ಬದನೆಗೆ 75 ಪೈಸೆ ತಗೊಂತಾರೆ. ಸೊ ಈ ತರಬೇತಿ ತಗೊಂಡ್ರೆ ಅಲ್ಲೇ ಕುತ್ಕೊಂಡು ಮಾಡ್ತಕ್ಕಂಥ ಕೆಲಸ, ಮರದ ನೆರಳಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು. ತಿಂಗಳಿಗೆ ಇವರು ಅಷ್ಟೇ 50,000-60,000 ಸಂಪಾದನೆ ಮಾಡ್ತಕ್ಕಂಥರು. ಆಮೇಲೆ ಒಂದು 8-10 ಜನ ಮಹಿಳೆಯರಿಗೆ ಒಂದು ತರಬೇತಿಯನ್ನು ಕೊಡೋದ್ರಿಂದ ಅವರೆಲ್ಲರ ಜೀವನ ಒಂದು ನಿರ್ವಹಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಕೈ ತೋಟ ಮಾಡೋದು ಒಂದು ಇವರು ಕಿಚನ್ ಗಾರ್ಡನ್ ಅಂತ ನಮ್ಮಲ್ಲಿ ಮಾಡ್ತಾ ಇದೀವಿ. ಸೊ ಕಿಚನ್ ಗಾರ್ಡನ್ ಅಂದ್ರೆ ಇವ್ರಿಗೆ ಬೇಕಾಗತಕ್ಕಂಥ ತರಕಾರಿನ ಔಷಧಿ ಹೊಡೆಯದಂಗೆ ಬೆಳ್ಕೊಳ್ತಕ್ಕಂಥ ಅಡಿಗೆ ಮನೆ ಬೇಕಾಗ ಹಿತ್ತಲಲ್ಲಿ ಆಗ್ಬೋದು, ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೆ ಆ ಜಾಗದಲ್ಲಿ ಏನೇನೆಲ್ಲ ತರಕಾರಿ ಬೆಳಿಬಹುದು, ಬೇಗ ಬರ್ತಕ್ಕಂಥ ತರಕಾರಿ, ಸೊಪ್ಪು ಈ ತರದವು ಡೈಲಿ ಮನೆಗೆ ಬೇಕಾಗ್ತಂತ ತರಕಾರಿ ಬೆಳಿತಕ್ಕಂಥ ಒಂದು ತರಬೇತಿ ಸಹ ನಮ್ಮಲ್ಲಿ ಕೊಡ್ತಾ ಇದೀವಿ. ಸೊ ತರಬೇತಿ ತಗೊಳೋದ್ರಿಂದ ಇವರು ಬೆಳ್ಕೊಂಡು ಉಳಿದಂತ ತರಕಾರಿನ ಅಕ್ಕಪಕ್ಕದವರಿಗೆ ಕೊಡೋದ್ರಿಂದ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೆ ತರಕಾರಿನೂ ಕೊಟ್ಟಂಗಾಗುತ್ತೆ. ಈ ಒಂದು ತರಬೇತಿ ನಮ್ಮಲ್ಲಿ ಕೊಡ್ತಾ ಹೋಗ್ತೀವಿ. ಇದಕ್ಕೆ ಕಮಲಕ್ಕ ಮತ್ತೆ ಈ ತರದವರು ಬಂದು ತರಬೇತಿನ ಖಂಡಿತ ತಗೋಬಹುದು. ಸುಬ್ಬಣ್ಣರೇ, ಅಡಿಗೆ ಮಾಡೋದು, ಅಡಿಗೆ ಮಾಡೋದ್ರ ಬಗ್ಗೆನೂ ನಮ್ಮಲ್ಲಿ ಪರಿಣಿತರಿದ್ದಾರೆ, ನೇತ್ರಾವತಿ ಮೇಡಮ್ ಅಂತ ಇದ್ದಾರೆ. ಅದ್ರ ಬಗ್ಗೆ ನಿಮಗೆ ಹಪ್ಪಳ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಎಲ್ಲ ತರಬೇತಿನ ಕೊಡ್ತಾರೆ. ಸೊ ಆ ಒಂದು ತರಬೇತಿನ ತುಂಬಾ ಜನ ಮಹಿಳೆಯರು ಬಂದು ತರಬೇತಿನ ತಗೊಂತಾರೆ. ಈ ಒಂದು ಮಶ್ರೂಮ್ ಅಂತ ನಾವೇನ್ ಹೇಳ್ತೀವಿ, ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು ತರಬೇತಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ಡೈಲಿ ಅಣಬೆ ಬೆಳೆದು 50-60 ಕೆಜಿ 70 ಕೆಜಿ ತಕ್ಕಲು ಬೆಳೀತಕ್ಕಂಥ ಜನ ಇದ್ದಾರೆ. ನೀವು ಕಡಿಮೆ ಅಂದ್ರೆ 20 ಕೆಜಿ 10 ಕೆಜಿ ಬೆಳೆದ್ರೆ ದಿನಕ್ಕೆ 200-300 ರೂಪಾಯಿ ನಿಮ್ಮ ದಿನನಿತ್ಯದ ಖರ್ಚಿಗೆ ಸಂಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶನು ನಮ್ಮಲ್ಲಿ ತರಬೇತಿ ಕೊಡ್ತಾ ಇದಾರೆ. ಅದಕ್ಕೆ ನೋಡವ ಇನ್ನೇನು, ಮತ್ತೆ ನಿಮ್ ಗುಂಪನ ಗ್ಯಾಂಗ್ ನ ಕರ್ಕೊಂಡು ಹೊಂಟೋಗೋತಗಿ. ಸ್ವಸಹಾಯ ಸಂಘದ ಮೀಟಿಂಗ್ ಐತಲ್ಲ, ಹೇಳ್ಬೇಕು. ಈ ನಾನು ತೆಂಗಿನ ಮರ ಹತ್ತದು ಇದಕ್ಕೆ ಸೇರ್ಕೊತೀನಿ, ನೀವು ಅದಕ್ಕೆ ಸೇರ್ಕೊಳ್ಳಿ, ಸರಿ ಹೋಯ್ತದೆ. 20 ದಿನ ಇವ್ರು ಯಾರ ಕಣ್ಗೂ ಬೀಳದೆ ಬೇಡ, ಹೊಂಟಕೋ ನಡೀಬೇಕು. ನಾವಿಬ್ರು ಈಗ ನಾನು ಚಂಕ್ರಣ್ಣ ಏನ್ ಮಾಡ್ಬೇಕು ಅಂತ. ಅಲ್ಲ ನೀನ್ ಬಿಡು ಸುಬ್ಬಣ್ಣ, ಅಲ್ಲಿ ಇಲ್ಲಿ ಆ ಮೀಟಿಂಗು ಈ ಮೀಟಿಂಗು ಅಂತ ಹೋಯ್ತಾ ಇರ್ತಿದೆ. ನೀನು ಬಾ, ಈಗ ಏನ ನಮ್ ಜೊತೆ ರಾಜಣ್ಣ ಅವ್ರ ಜೊತೆ ಬರಕ್ಕಾಗಲ್ಲ, ಅವ್ರಿಗೆ 40 ವರ್ಷ ಆಗ್ಬಿಟ್ಟಿದೆ ಈಗ ನಮ್ ಗೈಡ್ ಲೈನ್ಸ್ ಅಲ್ಲಿ 35 ಒಳಗಿರಬೇಕು, ಸೇರ್ಸ್ಕೊಳಲ್ಲ ಅವ್ರು. ನಾವೇನಿದ್ರು ಮರದ ಕೆಳಗಡೆ ನಿಂತ್ಕೊಂಡು ಕಾಯಿ ಹಾಯ್ಕೊಳ್ಳೋದು, ಕಾಯಿ ಹಾಯ್ಕೊಳ್ಳೋದು ಮಾಡ್ಬೋದು. ಅದಕ್ಕೆ ಸೇರ್ಸ್ಕೊತೀರಾ ರಾಜಣ್ಣ? ಇಲ್ಲ, ಅದು ನಿಮ್ ಇಲ್ಲಿಗೆ ಸಿಗುತ್ತೆ ಕಾಯಿ ಹಾಯ್ಲಿಕ್ಕೆ. ಅವ್ರ ತರಬೇತಿ ಆದ ನಂತರ ನೀವು ಅವ್ರ ಜೊತೆ ಕೂಡ್ಬಿಟ್ಟು ನೀವು ಈಗ ಯಾಕಪ್ಪ ತರಬೇತಿ ತಕೊಬಂದ್ಮೇಲೆ ನಿನ್ ಜಮೀನಲ್ಲಿರೋ ತೆಂಗಿನ ಮರಕ್ಕೂ ನಾನೇ ಹತ್ಕೊಟನ್ ಬಿಡು, ನೀನೇ ಹತ್ಬೇಕು. ಇನ್ನ ಬರೀ ಹತ್ತದೆ ಅಷ್ಟೇ ಅಲ್ಲ, ಕೀಟ ಎಲ್ಲ ನೋಡ್ಬೋದು. ಈಗ ಸುಬ್ಬಣ್ಣರು ಹೇಳ್ದಂಗೆ ರಾಜಣ್ಣ, ನೀವು ತರಬೇತಿ ಬಂದಾಗ ಬರೀ ತೆಂಗಿನ ಮರ ಕಾಯಿ ಕೆಡುವುದು ಅಷ್ಟೇ ಅಲ್ಲ, ಈಗ ರೈತರು ಇತ್ತೀಚೆಗೆ ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಅದಕ್ಕೆ ಏನ್ ಗೊಬ್ಬರ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದಕ್ಕೆ ಬರ್ತಕ್ಕಂಥ ಕೀಟಗಳು ಹೆಂಗ್ ಬರ್ತವೆ, ಆ ಕೀಟಗಳ ನಿರ್ವಹಣೆಗೆ ನಾವೇನು ಮಾಹಿತಿ ಕೊಡ್ಬೇಕು ರೈತರಿಗೆ ಅನ್ನೋದು ಹೇಳ್ತೀವಿ. ಅದಕ್ಕೂ ಸಹ ಒಂದು ಮರಕ್ಕೆ 20 ರೂಪಾಯಿ 25 ರೂಪಾಯಿ ಒಂದು ಮರ ಕ್ಲೀನ್ ಮಾಡ್ಲಿಕ್ಕೆ ತಗೋಬಹುದು ನೀವು. ಆಮೇಲೆ ಕೀಟಗಳಿಗೆ ಔಷಧಿನ ನೀವೇ ತಂದವರಿಗೆ ಔಷಧಿನ ಸೇಲ್ ಮಾಡಬಹುದು, ಬೇರೆ ಬೇರೆ ಕಡೆಯಿಂದ ಒಂದು ಮಾಹಿತಿ ತಗೋಬಹುದು. ಆಮೇಲೆ ನಾವು ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿ ಇರ್ತೀವಿ. ಆ ಒಂದು ತೆಂಗಿಗೆ ಸುಳಿ ಕೊರೆಯ ಹುಳ ಬರುತ್ತೆ, ನಿಮ್ಮಲ್ಲೆಲ್ಲ ನೋಡಿದಾರ ಸುಬ್ಬಣ್ಣರ ತೋಟ ತುಂಬಾ ಮರಗಳು ಹಾಳಾಗೋದು ಅಂತ ಹೇಳಿದ್ರು ನನಗೆ ಫೋನ್ ಮಾಡಿ, ಮಾಹಿತಿ ಸಿಕ್ಲಿಲ್ಲ. ತುಂಬಾ ಮರಗಳು ಹೋದು, 5 ವರ್ಷ ಬೆಳೆಸಿದ್ದೆ, ಹೊಟ್ಟೆ ಉರಿತದೆ ಮರಗಳು ಹೋಗಿರೋದನ್ನ, ಕೈ ಬಂದಿದ್ದು ಬಾಯಿ ಬರಲಿಲ್ಲ ನಂಗೆ ಆಗೋಯ್ತು ಅಂತ ಹೇಳಿದ್ರು. ಸೊ ಈ ಒಂದು ಕೀಟದ ಆವಳಿ ಎಲ್ಲಿಂದ ಬರುತ್ತಿದ್ದು, ಇದನ್ನ ಹೆಂಗ್ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತೀವಿ. ನಾವು ತುಂಬಾ ಜನ ನೋಡಿದಿರಾ ತಿಪ್ಪಲ್ಲೆಲ್ಲ ಒಂದು ಗೊಬ್ಬರದ ಹುಳ ಅಂತ ಇರುತ್ತೆ ಬೆಳಗ್ಗೆ, ಇದೇ ಮುಂದೆ ಬೆಳೆದ ನಂತರ ತೆಂಗಿನ ಸುಳಿಗೆ ಕೊರೆದು ಬಿಟ್ಟು ನಾಶ ಮಾಡುತ್ತೆ. ಅದನ್ನ ಅಲ್ಲೇ ಕಂಟ್ರೋಲ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ನೀವೇ ಈ ಒಂದು ನಿಮ್ಮೂರಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿ ಆಗ್ಬಿಟ್ಟು ಎಲ್ಲರಿಗೂ ಮಾಹಿತಿ ಕೊಡಬಹುದು. ಖಂಡಿತ ಖಂಡಿತ ರಾಜಣ್ಣರೇ. ಕಮಲವ್ವ ನೀನು ಒಳ್ಳೆ ಊಟ ಮಾಡಿ ಹಾಕ್ಬೇಕು ಈಗ ನಮ್ ಸಾಹೇಬ್ರಿಗೆ. ಮತ್ತೆ ಇಷ್ಟೊಂದು ಮಾಹಿತಿ ಕೊಟ್ಟವ್ರೆ, ಇದಕ್ಕಿಂತ ಬೇಕಾ ಜೀವನ ಮಾಡಕ್ಕೆ? ಬೇಡ ಬಿಡು, ಸಾಕಿದು ಕಾಲ ಕಳೆಯಕ್ಕೆ. ಇಂಥವೆಲ್ಲ ಮಾಡ್ಕೊ ಬಂದ್ರೆ ಎಷ್ಟು ಅನುಕೂಲ ಆಯ್ತದೆ. ಗುರು ಇಲ್ಲ ಅಂತ ನೀನ್ ಅಲ್ಲಿ ಇಲ್ಲಿ ಅಲಿಯಕ್ ಹೋಗದೆ ಕಮಲಕ್ಕ ನಟ್ಟಿತ ಬಂದಿಯಲ್ಲ, ನಮ್ಗೂ ಒಬ್ಬ ಅಭ್ಯರ್ಥಿ ಸಿಕ್ಕಂಗಾಯ್ತು. ಅಲ್ಕಂಡ್ ಕಮಲಕ್ಕ, ಈಗ ಸುಬ್ಬಣ್ಣಿ ಅವಳ ಮಾತ್ ನೋಡು, ಈಗ ನಿಮ್ ಮಟ್ಟಿತಕ್ಕ ಯಾರೋ ಜಾಸ್ತಿ ಬರೋದು, ನಿಂಗ್ ಏನ್ ಕೆಲಸ ಇರ್ಬೇಕು ಅದೆಲ್ಲ ಮಾಡ್ಕೊಟ್ಬಿಟ್ಟು ಹೋಗೋ ನಾನೇ ತಾನೆ. ನೋಡ್ ಮತ್ತೆ ಹಿಂಗ್ ಮಾತಾಡ್ತಾನಲ್ಲ, ಈಗ ಅವ ಇಲ್ಲ ಅನ್ಬಿಟ್ಟು ಇವ್ ಶುರು ಮಾಡ್ಕೊಂಡಾನ ಈಗ. ಅಲ್ಲ, ನಿನ್ ಬಗ್ಗೆ ಪ್ರೀತಿ ವಿಶ್ವಾಸ ಏನ್ ಕಡಿಮೆ ಆಗಕ್ಕಿಲ್ಲ. ನಾನು ಏನ್ ಹೇಳ್ದೆ ಅಂದ್ರೆ, ಈಗ ರಾಜಣ್ಣನ ಕರ್ಕೊಂಡ್ ಬಂದ್ಬಿಟ್ನ, ನನಗೆ ವಸಿ ಡಬ ಡಬ ಅಂತಿತ್ತು. ಏನ ಮಾಡೋದು, ಏನೋ ಅಭ್ಯರ್ಥಿ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನೀನು ಇಲ್ಲ ಚಂಕರಣ್ಣನು ಇಲ್ಲ ಅಂತ. ಇಲ್ಲ ಬಹಳ ಅನ್ಕೋಬೇಕು ಅವರು, ಅಲ್ಲ ಬಂದಿರೋ ಹೊತ್ತು ನೋಡು, ಈಗ ಟೈಮ್ ಎಷ್ಟ ಆಗದೆ, ಮನೆ ಸೇರೋ ಹೊತ್ತು ಅವರು ಅಂತದ್ರಲ್ಲಿ ನಮ್ಗೋಸ್ಕರ ಬಂದವ್ರೆ. ಆಮೇಲೆ ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ನಡ್ಸ್ಕೊಂಡ್ ಬಂದಿವ್ನಿ. ಯಾಕೆ ನಡ್ಸ್ಕೊಂಡ್ ಬಂದೆ ಅಂದ್ರೆ, ಒಸಿ ಆ ಕಡೆ ಈ ಕಡೆ ಅವ್ರು ಹಂಗೆ ನಡ್ಕೊಂಡ್ ಬರ್ತಾರ, ಕಣ್ಣಾಯಿಸ್ತಾರೆ ಈ ಊರಲ್ಲಿ ಹೆಂಗ್ ಮಾಡ್ತಾವ್ರೆ ಏನು ಅಂತ. ಆಮೇಲೆ ಕೈ ತೋಟಗಳು ಮಹಿಳೆಯರು ಮನೆ ಸುತ್ತ ಏನೆಲ್ಲ ಮಾಡ್ಕೋಬಹುದು, ಅದ್ರಲ್ಲಿ ಒಸಿ ತಜ್ಞರು ಇವರು. ಈಗ ಈಗ ಕಮಲಕ್ಕ ಹೇಳ್ದಂಗೆ ಕೈ ತೋಟಗಳು ಬಹಳ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ. ಈಗ ಜನಗಳು ಸಿಕ್ಕಾಬಟ್ಟೆ ಔಷಧಿ ಹೊಡಿತಾರೆ, ಗೊತ್ತಿರ್ಬೇಕು. ಔಷಧಿ ಹೊಡೆಯೋದ್ರಿಂದ ಆ ತರಕಾರಿನ ತಿನ್ಲಿಕ್ಕೆ ಯೋಗ್ಯವಾಗಿಲ್ದಕ್ಕಂತ ತರಕಾರಿ ಬರ್ತಾ ಇದೆ. ಸೊ ಮನೆ ಮುಂದೆ ತರಕಾರಿ ಬೆಳ್ಕೊಂಡಿಂದ ಆರೋಗ್ಯ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ನೋಡಿದ್ದೀನಿ. ಅದ್ರ ಬಗ್ಗೆ ಕಮಲಕ್ಕ ತರಬೇತಿ ಕೊಡೋಣ. ಆಮೇಲೆ ಅವರು ಅದ್ರ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಲೋಕಲ್ ಸೀಡ್ಸ್ ಅಂತೆಲ್ಲ ಸಿಗ್ತವೆ, ಎಲ್ಲಿ ಸಿಗ್ತವೆ ಬೀಜ, ಸ್ಥಳೀಯ ಬೀಜಗಳು ಅಂತ ಸಿಗ್ತವೆ. ಬದನೆ ಆಗ್ಬೋದು, ತುಂಬಾ ದಿವಸ ಇರುತ್ತೆ. ಆಮೇಲೆ ಈ ತರ ಬೇರೆ ಬೇರೆ ತರಕಾರಿ ಬೀಜಗಳನ್ನ ತಗೊಂಡು ಸ್ವಲ್ಪ ಇಟ್ಕೊಂಡು ಹಾಕೋದ್ರಿಂದ ಚಿಕ್ಕ ಚಿಕ್ಕದಾಗಿ ಮಡಿ ಮಾಡಿ ಈ ಮಡಿ ಮುಗಿಯೋದ್ರೊಳಗಡೆ ಇನ್ನೊಂದು ಮಡಿ ಬರಬೇಕು. ಆ ತರ ಮಾಡ್ಕೊಳ್ಳೋದ್ರಿಂದ ನಿರಂತರವಾಗಿ ತರಕಾರಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಊರಲ್ಲಿ ನಿಮ್ಮೂರಲ್ಲಿ ಬೆಳೆದಂತ ತರಕಾರಿ ನಿಮ್ಮೂರಲ್ಲಿ ಉಪಯೋಗಿಸಿದ್ರೆ ಆದಷ್ಟು ನಿಮ್ಗೆ ಖರ್ಚು ಮಾಡ್ತಕ್ಕಂಥ ದುಡ್ಡು ಉಳಿಯುತ್ತೆ, ಹಾಸ್ಪಿಟ್ಲಿಗೆ ಕೊರ್ತಕ್ಕಂತ ದುಡ್ಡು ಉಳಿಯುತ್ತೆ, ಮತ್ತೆ ಇಲ್ಲಿ ವಾತಾವರಣಕ್ಕೆ ಚೆನ್ನಾಗೂ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಮುಂದಿನ ನಿಮ್ಮ ಮಕ್ಕಳು ಮರಿಗಳು ಇದೊಂದು ಹೇಳ್ಕೊಟ್ಟು ಪಾಠ ಆಗುತ್ತೆ. ಹಂಗಾಗಿ ನೀವು ಕಮಲಕ್ಕರ್ ಇದನ್ನ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ರಾಜಣ್ಣ ಹೇಳಿ, ಈ ರಾಜಣ್ಣನ ಹೇಳಪ್ಪ, ಇಬ್ಬರು ರಾಜಣ್ಣ ಹೇಳಿ. ನೀನು ಅಭ್ಯರ್ಥಿ ರಾಜಣ್ಣ, ಅವರು ತಜ್ಞರು ರಾಜಣ್ಣ. ಆಯ್ತಾ, ಈಗ 20 ದಿನ ಕಳಿಲಿ, ಆಮೇಲೆ ನಾನು ತಜ್ಞ ರಾವಣ. ನೀನು ತಜ್ಞ ರಾವಣ ಆಗುವಂತೆ ಬಿಡು, ರಾವಣ ಆಗದಾದ್ರೆ ಸರಿ, ರಾಜಣ್ಣ ಆಗಿದ್ರೆ ಸರಿ, ಈಗ ಅದಿರ್ಲಿ ಬಿಡು. ರಾಜಣ್ಣ ಅವ್ರೆ ಹೇಳಿ ಸುಬ್ಬಣ್ಣ, ಈಗ ನಾವ್ ಇಲ್ಲಿ ಕೂತಿರೋಣ, ಕಮಲಕ್ಕ ಏನೋ ಹಸಿ ಉಪಚಾರ ಮಾಡ್ತಾಳೆ. ಹೋಗ್ ಸ್ವಲ್ಪ ದೀಪ ಹಾಕಪ್ಪ, ಹೋಗೋಣ ಕಮಲಕ್ಕನ ತೋಟ ತೋರ್ಸವ. ಊಟ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆಜೆ ರಾಜಣ್ಣ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ ಸುಬ್ರಹ್ಮಣ್ಯ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ ಕೆಸಿಸಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? ಕೆಸಿಸಿ ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ರಪ್ಪ ನೀವೆಲ್ಲ ಎಬಿಎಆರ್ಕೆ ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗಾಗಲ್ಲ ಮೇಡಮ್. ಆಧಾರ್ ಕಾರ್ಡ್, ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಹಚ್ಚಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠ ರೋಗಿಗಳು ಬೆರಳು ಹಚ್ಚಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ಎಬಿಆರ್ಕೆ ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 30 ಭಾನುವಾರ ರಾತ್ರಿ 9 ಗಂಟೆಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ. ಕಮಲಕ್ಕ, ಏನಲ್ಲ ಈ ಅಡಿಕೆ ಗಿಡ ಯಾರ್ ತಂದ್ರು? ನಮ್ಮ ಯಜಮಾನಪ್ಪ ತಂದಿರೋದು. ಹೌದಾ? ಯಾಕೆ ತೋಟದಲ್ಲಿ ನೆಡುವ, ಎಲ್ಲರೂ ನೆಡ್ತಾವ್ರೆ ಅಂದ್ರು. ಈಗ ನಿಮ್ ತೋಟದಾಗ ನೆಡಬಹುದು ಬಿಡು, ಏನ್ ತೊಂದರೆ ಇಲ್ಲ. ಜನವರಿ 31 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಇತ್ತೀಚೆಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವರ ಭಾಷಣದ ಧ್ವನಿ ಮುದ್ರಣ. ನಮಗೆ ಜಾಸ್ತಿ ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಹಾಲಿನಿಂದ ಬರಬಹುದು, ಮಾಂಸದಿಂದ ಬರಬಹುದು, ನಮ್ಮ ಸಮುದ್ರ ಉತ್ಪನ್ನಗಳಿಂದ, ಮೀನುಗಳಿಂದ, ಮೊಟ್ಟೆಗಳಿಂದ, ದ್ವಿದಳ ಧಾನ್ಯಗಳು. ನಂತರ ವಿವಿಧ ಬೆಳೆಗಳಲ್ಲಿ ಕೃಷಿ ತ್ಯಾಜ್ಯಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಬಾಳೆ ಇರ್ಬೋದು, ಇವೆಲ್ಲವಕ್ಕೂ ಸಹಿತ ಈ ಯಂತ್ರೋಪಕರಣಗಳನ್ನ ಬಳಕೆ ಮಾಡಿಕೊಂಡು ನಾವು ಭೂಮಿಗೆ ಈ ತ್ಯಾಜ್ಯವನ್ನು ಸೇರಿಸಿದಾದ್ಮೇಲೆ ಆ ಭೂಮಿ ಮೇಲೆ ಸಿಂಪಡಣೆ ಮಾಡಿದ್ರೆ ತುಂಬಾ ಒಳ್ಳೇದು. ಫೆಬ್ರವರಿ 1 ಮಂಗಳವಾರ ಹೈನುರಾಸುಗಳ ನಿರ್ವಹಣೆ ಹಾಗೂ ಉತ್ಪಾದಕತೆಯನ್ನು ಕುರಿತು ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡುವಿನಲ್ಲಿ ಹೈನುಗಾರಿಕೆ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಸ್ಡಿ ಅವರೊಂದಿಗೆ ಸಂದರ್ಶನ. ಇದು ದೇವರ ಕೆಲಸ ಅಂತ ಮಾಡ್ತಾ ಇದೀನಿ, ತುಂಬಾ ತೃಪ್ತಿ ಇದೆ ನನ್ನ ಮನಸ್ಸಿಗೆ, ತುಂಬಾ ಇದೆ. ನಮ್ಮ ತಾಯಿ ಅವರಿಗೆ ಇವಾಗ ಸ್ವಲ್ಪ ಕೆಲಸ ಮಾಡೋದಕ್ಕೆ ಆಗಲ್ಲ, ವಯಸ್ಸಾಗಿದೆ ಅವರಿಗೆ ಇವಾಗ. ಫೆಬ್ರವರಿ 2 ಬುಧವಾರ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವ ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದ ಕೃಷಿಕ ಹಾಗೂ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾದ ಎ ನಾಗಪ್ಪ ಅವರೊಂದಿಗೆ ಮಾತುಕತೆ. ನಾವು ಗೊಬ್ಬರನೇ ಹಾಕ್ತಾ ಇಲ್ವಲ್ಲ ಸರ್, ನಂದು ಪೌಲ್ಟ್ರಿ ಇದೆ, ಹಸುಗಳಿದಾವೆ, ನಾನು ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಫೆಬ್ರವರಿ 3 ಗುರುವಾರ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳಿಯ ಕೃಷಿಕ ವೀರಾಜಪ್ಪ ಅವರೊಡನೆ ಸಂದರ್ಶನ. ಅದು ಸಿಪ್ಪೆ ತೆಗೆದು ನಾವು ಅಕ್ಕಿ ಮಾಡಿ ಊಟಕ್ಕೆ ರೆಡಿ ಬರೋ ಅಷ್ಟರಲ್ಲಿ ನಮ್ಗೆ 10 ಕ್ವಿಂಟಲ್ ಇರೋ ಧಾನ್ಯ 5 ಕ್ವಿಂಟಲ್ ಬಂದು ನಿಲ್ಲುತ್ತದೆ. ಈ ತರ ಇರುತ್ತೆ. ಅಟ್ಲೀಸ್ಟ್ ನಾವು ಮಾರಾಟಕ್ಕೆ ಆದ್ರೆ ಲಾಸ್ ಆಗುತ್ತೆ ಅನ್ನೋಂಥವ್ರು ಮನೆ ಬಳಕೆಗಾದ್ರೂ ಬೆಳ್ಕೊಳ್ಳಿ ಅನ್ನೋದೊಂದು ನಮ್ಮ ಆಶಯ. ಫೆಬ್ರವರಿ 4 ಶುಕ್ರವಾರ ಸಮಗ್ರ ಕೃಷಿಯಲ್ಲಿನ ಆರ್ಥಿಕತೆಯನ್ನು ಕುರಿತು ನಂಜನಗೂಡು ತಾಲೂಕು ಚಿನ್ನಂಬಳ್ಳಿಯ ಪ್ರಗತಿಪರ ಕೃಷಿಕ ಜಿ ಮಹೇಶ್ ಅವರೊಂದಿಗೆ ಮಾತುಕತೆ. 4,000-4,500 ಗಿಡ ಹಾಕೋಕೆ 1,300 ಗಿಡ ಹಾಕಿದ್ವಿ. 8 ಅಡಿ 4 ಅಡಿ ಅಂತರ 1 ಎಕರೆ, 8 ಅಡಿ 5 ಅಡಿ 1 ಎಕರೆ, 5 ಫೆಬ್ರವರಿ ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಮೊದ್ಲು ಮಾಡ್ತಿದ್ರಲ್ಲ ಹಂಗೆ ಮೊಟ್ಟೆ ತರ ಅಂತ ಪದ್ಧತಿ ಈ ಕಮ್ಮಿ ಆಗಿದೆ, ಈಗ ಚಾಕಿ ರೇರಿಂಗ್ ಸೆಂಟರ್ ಅಂತ ಆಗ್ಬಿಟ್ಟಿದೆ ಎಲ್ಲಾ ಕಡೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ